ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ವಾ ವಾ ವಾ ವಾ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ವಾ ವಾ ವಾ ವಾ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಮಧುರವಾಗಿದೆ. ಕೇಳಿದರೆ ತಮ್ಮೆಲ್ಲರಿಗೂ ನೇರ ಫೋನ್ ಇನ್ ಕಾರ್ಯಕ್ರಮ ರಸಪ್ರಶ್ನೆಗೆ ಪ್ರೀತಿಯ ಸ್ವಾಗತ. ಏನಿದು ಅಡವಿ ಕಾಡು ಕಾಡು ಜನಗಳು ಅಂತ ಹಾಡಾಕಿದರೆ ಅಂತ ಕೇಳ್ತಿದ್ರಾ? ಹೌದು, ಇವತ್ತಿನ ರಸಪ್ರಶ್ನೆಯ ವಿಷಯ ಬಂದು ಕಾಡು. ಕಾಡಿನ ಕುರಿತಾದಂತಹ ಪ್ರಶ್ನೆಗಳಿಗೆ ನೀವಿವತ್ತು ಉತ್ತರವನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಗೀತೆಯನ್ನ ಪ್ರಸಾರ ಮಾಡಿದೆ. ಹಾಗಾದ್ರೆ ತಾವು ಕೂಡ ಭಾಗವಹಿಸಲಿಕ್ಕೆ ಸಿದ್ಧರಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2452258 ಹಾಗೂ 2463321. ಇದು ಹೊಸ ಸಂಖ್ಯೆ, ನೆನ್ಪಿಟ್ಕೊಳ್ಳಿ, 2463321. ಎಸ್ಟಿಡಿ ಕ್ರಮಾಂಕ 08172. ಹಾಗಿದ್ರೆ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನನ್ನ ಮೊದಲನೇ ಪ್ರಶ್ನೆಯನ್ನ ಈಗ ಕೇಳ್ತಾ ಇದ್ದೀನಿ, ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ಕೆಲವರೀಗ ರಸಪ್ರಶ್ನೆಯಲ್ಲಿ ಕಾಡು ಈ ವಿಷಯವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ನನ್ನ ಮೊದಲ ಪ್ರಶ್ನೆ ಬಹಳ ಸುಲಭವಾಗಿ ಕೇಳ್ತಾ ಇದ್ದೀನಿ, ನೀವು ಉತ್ತರಿಸ್ಲಿ ಅಂತ ಹೇಳಿ. ನೀವೆಲ್ಲರೂ ಕೂಡ ಸರಿಯಾದ ಉತ್ತರ ಕೊಡ್ತೀರಾ ಅಂತ ನನಗೆ ಗೊತ್ತಿದೆ. ಕಾಡು ಕಾಡು ಅನ್ನೋ ಪದಕ್ಕೆ ಸಮಾನಾರ್ಥಕವನ್ನ ಕೊಡ್ತಕ್ಕಂಥ ಪದಗಳು ಯಾವುವು? ಬಹಳ ಸುಲಭವಾದಂತಹ ಪ್ರಶ್ನೆ, ಕನ್ನಡದ ವ್ಯಾಕರಣನೂ ಆಗುತ್ತೆ, ನಮ್ಮ ವಿಷಯನೂ ಕೂಡ ಕವರ್ ಆಗುತ್ತೆ ಅಂತ ಹೇಳ್ತಾ, ಕಾಡು ಈ ಪದದ ಸಮಾನಾರ್ಥಕ ಪದಗಳು ಯಾವುವು ಅಂತ ಹೇಳಿ ನನ್ನ ಮೊದಲ ಪ್ರಶ್ನೆ. ಹಾಗಿದ್ರೆ ನೋಡೋಣ ಯಾರ್ಯಾರು ಕೇಳಿದ್ರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ. ನಮಸ್ತೆ ರಸಪ್ರಶ್ನೆ. ನಮಸ್ತೆ. ಹಾ ನಮಸ್ತೆ, ಯಾರು ಎಲ್ಲಿಂದ? ನಾ ಕವಿತಾ ಜಗದೀಶ್ ಅಂತ, ಅರ್ತಿಕೆರೆ ತಾಲೂಕು ಮಾತನಾಡ. ಕವಿತಾ ಜಗದೀಶ್ ಅವರೇ, ಕೇಳಿಸ್ಕೊಂತಾ ಇದ್ರಾ ಕಾರ್ಯಕ್ರಮನ? ಹೌದು ಸರ್. ಈಗ ಇವತ್ತು ರಸಪ್ರಶ್ನೆನಲ್ಲಿ ಮೊದಲ ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಥವಾ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಹೌದು ಸರ್. ಹೇಳಿ, ಯಾವುದು ನಿಮ್ಮ ಕಾಡು ಅನ್ನೋ ಪದಕ್ಕೆ ಸಮಾನಾರ್ಥಕ ಪದಗಳು ಯಾವ್ಯಾವ? ಕಾಡು, ನಾಡು, ಬೀಡು. ನಾಡು ಬೀಡು ಎಲ್ಲ ಇದೆಯಾ? ನೀವು ನಾಡನ್ನು ಕಾಡು ಮಾಡ್ಬಿಡ್ತೀರಪ್ಪ. ನಾನು ಹೇಳ್ತಿರೋದು ಕಾಡು ಅನ್ನೋ ಪದದ ಸಮಾನಾರ್ಥಕ ಪದಗಳು. ನಾಡನ್ನ ಕಾಡು ಅನ್ಬಿಟ್ರೆ ನಾವೆಲ್ಲ ಹಂಗಾರೆ ಏನು ಅಂತ? ಕಾಡು ಅಂದ್ರೆ ವನ ಅಂತ ಬರುತ್ತೆ. ಹಾ, ವನ ಬರುತ್ತೆ. ಇನ್ನು ಒಂದ್ ಎರಡು ಮೂರು ಇದೆ ಹೇಳ್ಬೇಕು. ಮುಂದೆ ಗೊತ್ತಾಗ್ತಿಲ್ಲ. ಕವಿತಾ ಜಗದೀಶ್ ಅವರೇ ಧನ್ಯವಾದ. ನಮ್ಮ ಮುಂದಿನ ಕೇಳುಗರನ್ನ ಕೇಳೋಣ ಕರೆ ಮಾಡಿದವರಿಗೆ. ಧನ್ಯವಾದ ಕರೆ ಮಾಡಿದಕ್ಕೆ. ಥ್ಯಾಂಕ್ ಯು ಸರ್. ನಮಸ್ತೆ ರಸಪ್ರಶ್ನೆ. ನಮಸ್ತೆ ಸರ್. ಹಾ ನಮಸ್ತೆ, ಯಾರು ಎಲ್ಲಿಂದ? ನಿರ್ವಾಣಪ್ಪ. ಹಾ ನಿರ್ವಾಣಪ್ಪನವರು, ಈಗ ವಿಷಯ ಗೊತ್ತಾಯ್ತು, ಕಾರ್ಡ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದೀನಿ. ಏನು ಇಷ್ಟೊಂದು ನಗಾಡ್ತಾ ಇದ್ರಲ್ಲ ನಿರ್ವಾಣಪ್ಪನವರು? ಸರ್ ನಾನಲ್ಲ, ನಮ್ಮ ಅಕ್ಕನ ಮಗಳು. ನಿಮ್ಮ ಅಕ್ಕನ ಮಗಳು ನಗ್ತಿದಾರಾ? ಯಾಕೆ ಕಾರ್ಡ್ ಒಂದಕ್ಕೆ ನಗು ಬಂತ ಅವ್ರಿಗೆ? ಅಂದ್ರೆ ಅವರು ಕೇಳಿಸ್ಕೋಬೇಕು ಅಂತ ಬಂದ್ರಲ್ಲ. ಹಾ ಹಾ ಹಾ. ಈಗ ಹೇಳಿ, ಕಾರ್ಡು ಅನ್ನೋ ಪದಕ್ಕೆ ಸಮಾನಾರ್ಥಕ ಪದವನ್ನ ಕೊಡ್ತಕ್ಕಂತ ಪದಗಳು ಯಾವುದು? ಅರಣ್ಯ. ಅರಣ್ಯ. ಹಾ, ನಾಡು ಬರುತ್ತೆ ಸರ್. ನಾಡು ಕಾಡು, ನಾಡ್ ಕಾಡ್ ಆಗ್ಬಿಟ್ರಿ ಏನ್ ಕತೆ ಅಂತ ಎಲ್ಲರೂ ಅದನ್ನೇ ಹೇಳ್ತಿದ್ರಲ್ಲ ನೀವು. ಇಲ್ಲ ಸರ್, ಆಗ್ಬಾರ್ದು. ಹಾ, ನಾಡ್ ಈಗ ನೀವ್ ಹೇಳದ್ ನಾಡೆಲ್ಲ ಕಾಡ್ ಆಗ್ಬಿಟ್ಟಿದೆ ಅಂತ. ಕಾಡೆಲ್ಲ ನನ್ ಕಡೆದ್ ನಾಡ್ ಮಾಡ್ತಾ ಇದಾರಲ್ಲ, ಅದಕ್ಕೆ ನಾಡು ಕಾಡು ಅಂತ ಹೇಳ್ತಿದ್ರ. ಈಗ ಹೇಳಿ, ಅರಣ್ಯ ಒಂದ್ ಹೇಳಿದ್ರಿ, ಇನ್ನು ಒಂದು ಮೂರ್ನಾಲ್ಕು ಪದ ಇದೆ. ನಾನು ಹಾಕಿದ ಹಾಡ್ನಲ್ಲೂ ಒಂದು ನಿಮ್ಗೊಂದು ಕ್ಲೂ ಇತ್ತು. ಸರಿ ಆಯ್ತು, ನೋಡೋಣ ಮುಂದಿನವ್ರಿಗೆ ಅವಕಾಶ ಕೊಡೋಣ. ಆಯ್ತು ನಿರ್ವಾಣಪ್ಪನವ್ರೆ, ಧನ್ಯವಾದ. ನಮಸ್ತೆ, ನಮಸ್ತೆ, ರಸಪ್ರಶ್ನೆ. ನಮಸ್ತೆ. ನಮಸ್ತೆ, ಯಾರು ಎಲ್ಲಿಂದ? ಎಚ್ ಆರ್ ರುದ್ರಸ್ವಾಮಿ, ಕಣದಾಳು ಹೊಸ ಬಡಾವಣೆ, ಚಿಕ್ಕಮಗಳೂರು. ನಮಸ್ತೆ ರುದ್ರಸ್ವಾಮಿ ಅವರೇ, ಹೇಳಿ, ಪ್ರಶ್ನೆನ ಕೇಳಿಸ್ಕೊಂಡ್ರ ತಾವು? ಕೇಳಿಸ್ಕೊಂಡೆ. ಅವರು ಎರಡು ಪದ ಹೇಳಿದ್ದಾರೆ. ಎರಡು ಹೇಳಿದ್ದಾರೆ, ನೀವು? ನಾನು ಇನ್ನೊಂದೆರಡು ಹೇಳ್ತೀನಿ. ಖಂಡಿತ ಹೇಳಿ. ಅಡವಿ. ಅಡವಿ. ಕಾನನ. ಕಾನನ. ನಾನು ಎರಡು ಹೇಳಿದ್ದೀನಿ. ಅವರು ಅರಣ್ಯ ವನ ಹೇಳಿದ್ರು. ಹೌದೌದು, ಸಾಕನ್ಸುತ್ತೆ, ಸರಿಯಾದ ಉತ್ತರ ಸಿಕ್ಕಿದೆ ನಮಗೆ. ಹಾಗಾಗಿ ಧನ್ಯವಾದ. ಧನ್ಯವಾದ, ಧನ್ಯವಾದ. ಸರಿಯಾದ ಉತ್ತರವನ್ನು ಕೂಡ ಕೊಟ್ಟಿದ್ರೆ, ಅವರು ಕೂಡ ಒಂದೆರಡು ಪದಗಳನ್ನ ಹೇಳಿದ್ರು, ನೀವು ಅದನ್ನ ಮುಂದುವರೆಸಿದ್ರಿ. ಧನ್ಯವಾದ. ಮುಂದಿನ ಪ್ರಶ್ನೆ ಕೇಳ್ತೀನಿ ನಾನು. ಧನ್ಯವಾದ. ಕೆಳಗರೆ ಈಗ ಮೊದಲ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಾಗಿದೆ, ಉತ್ತರ ನಮಗೆ ಸಿಕ್ಕಾಗಿದೆ. ಈಗ ಕಾಡು ಅಥವಾ ಅರಣ್ಯ, ಅಡವಿ, ಕಾನನ, ವನ, ಹೀಗೆ ಅನೇಕ ಪದಗಳಿಂದ ಕಾಡಿಗೆ ಸಮಾನ ಅರ್ಥವನ್ನ ಅನೇಕ ಪದಗಳು ಕೊಡ್ತವೆ. ಈಗ ನಮ್ಮ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತ ಜಿಲ್ಲೆ ಯಾವುದು? ಸರಿಯಾಗಿ ಕೇಳಿಸ್ಕೊಳ್ಳಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು? ಹಾಗಿದ್ರೆ ನೋಡೋಣ ನಮ್ಮ ಕೇಳುಗರು ಸರಿಯಾದ ಉತ್ತರವನ್ನು ಕೊಡ್ತಾರ ಅಂತೇಳಿ. ಈಗಾಗಲೇ ಅನೇಕ ಕರೆಗಳು ಬರ್ತಾ ಇದೆ, ನೋಡೋಣ. ನಮಸ್ತೆ. ನಮಸ್ತೆ. ನಮಸ್ತೆ, ಯಾರು ಎಲ್ಲಿಂದ? ಚಂದನ ಅವರಾ? ಚಂದನ ಅವ್ರ ಎಲ್ಲಿಂದ ಕರೆ ಮಾಡ್ತಿರೋದು? ಅಣ್ಣಾಪುರ. ಅಣ್ಣಾಪುರದಿಂದ? ಅರಸೀಕೆರೆ ತಾಲೂಕು ಅಣ್ಣಾಪುರ. ಅರಸೀಕೆರೆ ತಾಲೂಕು ಅಣ್ಣಾಪುರದಿಂದ ಚಂದನ ಅವರು. ಚಂದನ ಅವರೇ, ಈಗ ನಮ್ಮ ಎರಡನೇ ಪ್ರಶ್ನೆಯನ್ನ ಸರಿಯಾಗಿ ಕೇಳಿಸ್ಕೊಂಡ್ರ ತಾವು? ಹೇಳಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು? ಚಿಕ್ಕಮಗಳೂರು. ಚಿಕ್ಕಮಗಳೂರು. ಇದು ಮೊದಲ ಅತಿ ಹೆಚ್ಚು ಹೊಂದಿರೋ ಜಿಲ್ಲೆ ಅಲ್ಲ. ಹೇಳ್ತೀರಾ? ಚಿಕ್ಕಮಗಳೂರು ಇರಬಹುದು. ಊಹೆ ಮಾಡ್ತಾ ಇದ್ದೀರಾ. ನೋಡೋಣ ಚಂದನ ಅವರೇ, ಮುಂದಿನ ಕೇಳುಗರು ಹೇಳ್ತಾರ ಕೇಳೋಣ. ಆಯ್ತು, ಧನ್ಯವಾದ. ನಮಸ್ತೆ, ರಸಪ್ರಶ್ನೆ. ಹಲೋ. ನಮಸ್ಕಾರ, ರಸಪ್ರಶ್ನೆ ಹೇಳಿ, ಯಾರಿದು ಎಲ್ಲಿಂದ? ಸರ್, ಚಾಮರಾಜನಗರ. ಚಾಮರಾಜನಗರ ಅಲ್ಲ. ಯಾರಿದು, ಎಲ್ಲಿಂದ ಕರೆ ಮಾಡಿರೋದು? ಎಲ್ಲ ಯಾರು, ತಮ್ಮ ಹೆಸರು ಹೇಳಿ, ತಮ್ಮ ಹೆಸರು ಹೇಳಿ. ಉತ್ತರ ತಪ್ಪಾಗಿದ್ರೆ ಹೆಸರು? ನಾಗರಹೊಳೆ ಕಾಡು. ಅಲ್ಲ, ನಾನು ಹೇಳ್ತಿರೋದು ಒಂದು ನಿರ್ದಿಷ್ಟವಾದ ಕಾಡು ದೊಡ್ಡದು ಅಂತ ಕೇಳ್ತಾ ಇಲ್ಲ ನಾನು. ಯಾವ ಜಿಲ್ಲೆ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿದೆ ಅಂತ ಹೇಳಿ ನನ್ನ ಪ್ರಶ್ನೆ. ತಾವು ಹೆಸರು ಹೇಳ್ತಾ ಇಲ್ಲ, ಉತ್ತರ ಸರಿಯಾದ. ಚಾಮರಾಜನಗರದಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲ, ಅರಣ್ಯ ಪ್ರದೇಶ ಎಲ್ಲಾ ಬಹಳಷ್ಟು ಜಿಲ್ಲೆಗಳಲ್ಲಿ ಇದೆ. ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರೋ ಜಿಲ್ಲೆ ಯಾವುದು ಅಂತ ಹೇಳಿ ನನ್ನ ಪ್ರಶ್ನೆ, ಇವತ್ತಿನ ಪ್ರಶ್ನೆ. ದಾಂಡೇಲಿ. ಅಲ್ಲ, ಜಿಲ್ಲೆ ಹೇಳ್ಬೇಕು, ಜಿಲ್ಲೆ ಹೆಸರು ಹೇಳ್ಬೇಕು. ಹತ್ತತ್ರ ಬರ್ತಿದ್ದೀರಾ ಅನ್ಸುತ್ತೆ, ಜಿಲ್ಲೆ ಹೆಸರನ್ನ ಹೇಳ್ಬೇಕು. ದಾಂಡೇಲಿ ಯಾವ ಜಿಲ್ಲೆ ಅಂತ? ಗದಗ ಜಿಲ್ಲೆ ಅಂತ. ಇಲ್ಲ ಇಲ್ಲ ಇಲ್ಲ, ತಪ್ಪಾಗಿದೆ. ಆಯ್ತು, ನೋಡೋಣ ಮುಂದಿನವ್ರು ಕೇಳೋಣ. ಓಕೆ ಸರ್, ಧನ್ಯವಾದ ಕರೆ ಮಾಡೋದಕ್ಕೆ. ನಮಸ್ತೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ರಸಪ್ರಶ್ನೆ, ಯಾರು ಎಲ್ಲಿಂದ? ನಾನು ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕು ಗಡಿಕೇಶ್ವರ ಅಂತ, ಸಿದ್ದಲಿಂಗಪ್ಪ ಅಂತ. ಸಿದ್ದಲಿಂಗಪ್ಪ ಅವರು ಗುಲ್ಬರ್ಗ ಜಿಲ್ಲೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದಲಿಂಗಪ್ಪನವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೂ ಸ್ವಾಗತ. ಖಂಡಿತ ಖಂಡಿತ. ಈಗ ರಸಪ್ರಶ್ನೆಯಲ್ಲಿ ನಾನು ಪ್ರಶ್ನೆ ಕೇಳಿದ್ದೀನಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು ಅಂತ ಹೇಳಿ. ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆ. ಉತ್ತರ ತಪ್ಪಾಗಿದೆ ಅಂತ ಅನ್ಸುತ್ತೆ. ಈಗ ಇನ್ನೇನಾದ್ರೂ ಪ್ರಯತ್ನ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ. ಹಲೋ ಸರ್. ಚಿಕ್ಕಮಗಳೂರು ಅಲ್ಲ, ಚಿಕ್ಕಮಗಳೂರು ಹೇಳ್ಬಿಡ್ತೀನಿ, ಅದು ಎರಡನೇ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರೋ ಜಿಲ್ಲೆ. ಚಿಕ್ಕಮಗಳೂರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ, ಎರಡನೇ ಒಂದು ಸ್ಥಾನದಲ್ಲಿದೆ. ಮೊದಲ ಸ್ಥಾನ ಯಾವುದು ಅಂತ ಹೇಳಿ ನೋಡೋಣ. ಮುಂದಿನವ್ರು ಕೇಳೋಣ. ನಮಸ್ತೆ. ನಮಸ್ತೆ, ಯಾರು ಎಲ್ಲಿಂದ? ಚಿಕ್ಕಮಗಳೂರು ತಾಲೂಕು ಹೊಸಪುರದಿಂದ ಅಮಿತ್. ಅಮಿತ್ ಹೇಳಪ್ಪ ಪುಟ. ಉತ್ತರ ಕನ್ನಡ. ಉತ್ತರ ಕನ್ನಡ, ಸರಿಯಾದ ಉತ್ತರ ಅಮಿತ್. ಸರಿಯಾದ ಉತ್ತರ ಅಮಿತ್, ಧನ್ಯವಾದ. ಸರಿಯಾದ ಉತ್ತರ ಕೊಟ್ಟಿದೀಯಾ, ಅಭಿನಂದನೆಗಳು ನಿನಗೆ. ಉತ್ತರ ಕನ್ನಡ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂತಹ ಜಿಲ್ಲೆ. ಎರಡನೇ ಸ್ಥಾನ ಚಿಕ್ಕಮಗಳೂರು. 293 ಕಿಲೋಮೀಟರ್ ಅಷ್ಟು ಹೆಚ್ಚು ಅರಣ್ಯ ಪ್ರದೇಶವನ್ನು ಅದು ಹೊಂದಿದೆ. ನಂತರ ಚಿಕ್ಕಮಗಳೂರು ಬಂದು 264 ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಸರಿಯಾದ ಉತ್ತರವನ್ನು ಕೊಟ್ಟಿದೀಯಾ, ಧನ್ಯವಾದ ಅಮಿತ್, ಅಭಿನಂದನೆ ತನಗೆ. ಈ ಕಾರ್ಯಕ್ರಮದಿಂದ ತುಂಬಾ ನಾಲೆಡ್ಜ್ ಬಿಡ್ತಾ ಇದೆ. ಹೌದಾ, ಹೌದೌದು, ಖುಷಿ ಆಗತ್ತಾ? ಅದಕ್ಕೋಸ್ಕರನೇ ಮಾಡಿದೀವಿ, ಸಂತೋಷ. ಕೇಳಿದ್ರೆ ಈಗ ನಮ್ಮ ಎರಡನೇ ಪ್ರಶ್ನೆಗೆ ಉತ್ತರವನ್ನ ಹೊಸಪುರದಿಂದ ಅವರು ಕೊಟ್ಟಿದ್ದಾರೆ. ಈಗ ನಮ್ಮ ಮುಂದಿನ ಪ್ರಶ್ನೆಯನ್ನ ಕೇಳೋಣ. ಈಗ ನಮ್ಮ ಮುಂದಿನ ಪ್ರಶ್ನೆ ಬಂದು, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನೀಗ ಭಾರತಕ್ಕೆ ಕೇಳ್ತಾ ಇದ್ದೀನಿ, ದೇಶಕ್ಕೆ ಹೋಗ್ತಾ ಇದ್ದೀನಿ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವುದು? ಇದು ನನ್ನ ಈಗಿನ ಪ್ರಶ್ನೆ. ನೋಡೋಣ ಕೇಳುಗರು ಸರಿಯಾದ ಉತ್ತರವನ್ನು ಯಾವರು ಕೊಡ್ತಾರೆ ಅಂತ ಹೇಳಿ. ಕರೆಗಳು ಬರ್ತಾ ಇದೆ, ಸ್ವೀಕರಿಸೋಣ, ಮಾತಾಡೋಣ. ನಮಸ್ತೆ, ರಸಪ್ರಶ್ನೆ. ನಮಸ್ಕಾರ, ಯಾರು ಎಲ್ಲಿಂದ? ಸಕಲೇಶ್ಪುರದ ಗಿರಿಜಾ. ಸಕಲೇಶ್ಪುರದಿಂದ ಗಿರಿಜಾ ಅವರು. ಕೇರಳ ಅಲ್ಲ, ಕೇರಳ ತಪ್ಪು ಅಲ್ಲ ಗಿರಿಜಾ ಅವರೇ, ಕೇರಳ ತಪ್ಪಾಗಿದೆ. ನೋಡೋಣ ಮುಂದಿನವ್ರು ಕೇಳೋಣ ಗಿರಿಜಾ. ಧನ್ಯವಾದ ಕರೆ ಮಾಡೋದಕ್ಕೆ. ನಮಸ್ತೆ, ರಸಪ್ರಶ್ನೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಎಲ್ಲಿಂದ ಹೇಳಿ? ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತೀನಿ. ಹೇಳಿ ತಿಮ್ಮಪ್ಪನವರೇ, ಪ್ರಶ್ನೆ ಕೇಳಿಸ್ಕೊಂಡ್ರ ತಾವು? ಹೇಳಿ ಉತ್ತರ, ಹೇಳಿ ಸರಿಯಾದ ಉತ್ತರ ಏನು? ಅದು ಜಮ್ಮು ಕಾಶ್ಮೀರ ಅಲ್ಲ? ಅಯ್ಯೋ, ಜಮ್ಮು ಕಾಶ್ಮೀರಕ್ಕೆ ಹೋಗ್ಬಿಟ್ರ ನೀವು. ಇಲ್ಲ, ಉತ್ತರ ತಪ್ಪಿದೆ ತಿಮ್ಮಪ್ಪನವ್ರೆ. ಹರಿಯಾಣವಾ? ಇಲ್ಲ, ತಪ್ಪಿದೆ. ಈಗ ನೋಡೋಣ ಮುಂದಿನವ್ರಿಗೆ ಅವಕಾಶ ಕೊಡೋಣ. ಎಲ್ಲಾ ರಾಜ್ಯಗಳನ್ನ ಹೇಳ್ಕೊ ಬರೋದು ಇದಾಗ್ಬಿಡುತ್ತೆ. ಮುಂದಿನವ್ರಿಗೆ ಕೊಡೋಣ ಅವಕಾಶ. ನಮಸ್ತೆ, ರಸಪ್ರಶ್ನೆ. ನಮಸ್ತೆ ಸರ್. ನಮಸ್ತೆ, ಯಾರು ಎಲ್ಲಿಂದ? ಹಾಸನ ಪೆನ್ಷನ್ ಮಹಲದಿಂದ ಲೋಕೇಶ್. ಹಾಸನದ ಪೆನ್ಷನ್ ಮಹಲದಿಂದ ಲೋಕೇಶ್ ಅವರು. ಲೋಕೇಶ್ ಅವರೇ, ಕಾರ್ಯಕ್ರಮ ಕೇಳಿಸ್ಕೊಂತ ಇದ್ರ ತಾವು? ಕೇಳಿಸ್ಕೊಂತ ಇದ್ರಿ. ಈಗ ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹೇಳಿ, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಅಸ್ಸಾಂ. ಅಸ್ಸಾಂ ಅಲ್ಲ, ತಪ್ಪು. ನಿಮ್ಮ ಉತ್ತರ ತಪ್ಪಾಗಿದೆ ಲೋಕೇಶ್ ಅವರೇ. ನೋಡೋಣ ಮುಂದಿನ ಅವಕಾಶ ಕೊಡೋಣ. ನಮಸ್ತೆ, ರಸಪ್ರಶ್ನೆ. ಹಲೋ. ಹಲೋ, ನಮಸ್ಕಾರ, ಹೇಳಿ ಯಾರು? ಚಿಕ್ಕಮಗಳೂರು ತಾಲೂಕು ಹೊಸಪುರದಿಂದ ಅಮೃತ ಅಂತ. ಅಮೃತ ಹೊಸಪುರದಿಂದ? ಹೊಸಪುರದಿಂದ ಹೆಚ್ಚು ಹೆಚ್ಚು ಕರೆಗಳು ಬರ್ತಾನೆ ಇದೆ. ಹೇಳಿ ಅಮೃತ ಅವರೇ. ಮಧ್ಯಪ್ರದೇಶ. ಮಧ್ಯಪ್ರದೇಶ, ಸರಿಯಾದ ಉತ್ತರ ಅಮೃತ, ಸರಿಯಾದ ಉತ್ತರ ಹೇಳಿದ್ರೆ ಅಭಿನಂದನೆಗಳು. ಥ್ಯಾಂಕ್ ಯು. ಏನು ಹೊಸಪುರದವ್ರಿಗೆ ಬಹಳಷ್ಟು ಜನರಲ್ ನಾಲೆಡ್ಜ್ ಇದೆ. ಇಲ್ಲ, ಹಾಗೆ ಹೇಳ್ತಾ ಇದ್ದ ಗೊತ್ತಿತ್ತು ಕಾಲೇಜಲ್ಲಿ. ಗುಡ್ ಗುಡ್, ಓದ್ಕೋಬೇಕಾಗೆ. ಅಮೃತ ಅವರೇ, ಸರಿಯಾದ ಉತ್ತರ ಮಧ್ಯಪ್ರದೇಶ, ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂತಹ ರಾಜ್ಯ. ಎರಡನೇ ಸ್ಥಾನ ಗೊತ್ತಾ? ಎರಡನೇ ಸ್ಥಾನ ಗೊತ್ತಿಲ್ಲ. ಗೊತ್ತಿಲ್ವಾ, ತಿಳ್ಕೋಬೇಕು ಎರಡನೇ ಸ್ಥಾನ ಯಾವುದು ಅಂತೇಳಿ. ಎರಡನೇ ಸ್ಥಾನ ನಮ್ಮ ಹೆಮ್ಮೆಯ ಕರ್ನಾಟಕ. ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನ ನೀವು ಹೇಳಿದಾಗೆ ಮಧ್ಯಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ. ಧನ್ಯವಾದ ಅಮೃತ ಅವರೇ, ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಆಯ್ತು, ಈಗ ಮತ್ತೆ ಮುಂದಿನ ಒಂದು ಪ್ರಶ್ನೆಯನ್ನ ಕೇಳೋಣ. ಖಂಡಿತ, ಧನ್ಯವಾದ. ಕೇಳಿದ್ರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದೆ. ಸರಿಯಾದ ಉತ್ತರವನ್ನ ಹೊಸಪುರದಿಂದ ಕೊಟ್ಟಿದ್ದಾರೆ ಅಮೃತ ಅವರು. ಮಧ್ಯಪ್ರದೇಶ ಅಂತೇಳಿ ಹೇಳಿದರೆ, ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಅಂತೇಳಿ ಹೇಳ್ತಾ, ಈಗ ಕಾಡು ಅಥವಾ ಅರಣ್ಯ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ನೋಡೋಣ ಯಾರು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂಥೇಳಿ. ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು? ಈಗ ನಾನು ಕೇಳ್ತಾ ಇರತಕ್ಕಂಥದ್ದು ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ, ನನಗೆ ಆ ಜಿಲ್ಲೆ ಹೆಸರನ್ನ ಹೇಳಬೇಕು. ಈ ಪ್ರಶ್ನೆ ಈ ರೀತಿ ಇದೆ, ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು? ನೋಡೋಣ ನಮ್ಮ ಕೇಳುಗರು ಹೇಗೆ ಸರಿಯಾದ ಉತ್ತರವನ್ನ ಹೇಳ್ತಾರೆ, ಯಾರೆಲ್ಲ ಸರಿಯಾದ ಉತ್ತರವನ್ನ ಹೇಳ್ತಾರೆ ಅಂತೇಳಿ. ಈಗಾಗಲೇ ಕರೆಗಳು ಬರ್ತಾ ಇದೆ, ಸ್ವೀಕರಿಸೋಣ ಮುಂದಿನ ಕರೆ. ಯಾರು ಎಲ್ಲಿಂದ? ನಮಸ್ತೆ, ಪ್ರಶ್ನೆ. ಹಲೋ. ನಮಸ್ತೆ, ಯಾರು ಎಲ್ಲಿಂದ? ಕಡೂರು ತಾಲೂಕಿನಿಂದ ಮನ್ವಿತಾ. ಮನ್ವಿತಾ, ಕಡೂರು ತಾಲೂಕಿಂದನಾ? ಮನ್ವಿತಾ, ಪ್ರಶ್ನೆ ಕೇಳಿಸ್ಕೊಂಡ ಪುಟ. ಯಾವ ಕ್ಲಾಸ್ ಓದ್ತಿರತ್ತಾವು? ಬೆಳಗಾಂ ಜಿಲ್ಲೆ. ಬೆಳಗಾಂ ಜಿಲ್ಲೆಯಲ್ಲಿ ಕಡಿಮೆ ಇದೆ ಅಂತ ಹೇಳ್ತಿದ್ದೀರಾ? ಹೋಗಿದ್ರೆ ಬೆಳಗಾಂ ಜಿಲ್ಲೆ ನೋಡಿದ್ರೆ ತಾವು? ಇಲ್ವಾ, ಬೆಳಗಾಂ ಜಿಲ್ಲೆ ತಪ್ಪು ಪುಟ, ತಪ್ಪು ಉತ್ತರ. ಯಾವ ಜಿಲ್ಲೆನಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಅಂದಾಗ ಬೆಳಗಾಂ ತಪ್ಪಿದೆ. ನೋಡೋಣ ಮುಂದಿನವ್ರು ಹೇಳ್ತಾರೆ, ಕೇಳೋಣ. ನಮಸ್ತೆ, ರಸಪ್ರಶ್ನೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರಸ್ವತಿ ತಿಮ್ಮಪ್ಪ. ಹೇಳಿ ಹೇಳಿ, ಯಾವ ಜಿಲ್ಲೆಯಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಇದೆ? ಬಿಜಾಪುರ. ಬಿಜಾಪುರದಲ್ಲಿ ಇದೆ ಅಂತ ಹೇಳ್ತೀರಾ? ಅದು ಕೂಡ ತಪ್ಪಾದ ಉತ್ತರ. ತಪ್ಪಾಗಿದೆ ಸರಸ್ವತಿ ಅವರು. ಮುಂದಿನವ್ರನ್ನ ಕೇಳೋಣ. ತುಮಕೂರು. ಇಲ್ಲ, ತುಮಕೂರು ಅದು ಕೂಡ ತಪ್ಪಾಗಿದೆ. ಮುಂದಿನವ್ರಿಗೆ ಅವಕಾಶ ಕೊಡೋಣ. ಧನ್ಯವಾದಗಳು. ನಮಸ್ತೆ, ರಸಪ್ರಶ್ನೆ. ಕೇಳುಗರೆ, ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಿದ್ರ ರಸಪ್ರಶ್ನೆ. ಈಗ ನಾನೊಂದು ಪ್ರಶ್ನೆಯನ್ನ, ಕಾಡು ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳಿದ್ದೀನಿ. ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದೀನಿ. ಇದುವರೆಗೂ ಸರಿಯಾದ ಉತ್ತರ ಕೊಟ್ಟಿಲ್ಲ ಯಾರು ಕೂಡ. ನೋಡೋಣ ನಮ್ಮ ಮುಂದಿನ ಕರೆ ಮಾಡತಕ್ಕಂತಹ ಕೇಳುಗರು ಸರಿಯಾದ ಉತ್ತರವನ್ನ ಕೊಡ್ತಾರ ಅಂತ ಹೇಳಿ. ನಮಸ್ತೆ, ರಸಪ್ರಶ್ನೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು, ಎಲ್ಲಿಂದ? ಸರ್, ನಾನು ಎಂ ಪಿ ರೇಣುಕಾ ಅಂತ ಹೇಳ್ಬಿಟ್ಟು ಅರಸೀಕೆರೆ ತಾಲೂಕು ಮಲೆನಾಡಿಂದ ಸರ್. ಹೇಳಿ ರೇಣುಕಾ ಅವರೇ, ಕೇಳಿಸ್ಕೊಂಡ್ರೆ ಪ್ರಶ್ನೆ ತಾವು? ಇಲ್ಲ ಸರ್, ರೇಡಿಯೋ ಅಂದ್ರೆ ದೂರ ಇದ್ದೆ, ನೆಟ್ವರ್ಕ್ ಫೋನಿಂಗ್ ನೆಟ್ವರ್ಕ್ ಸಿಗಲ್ಲ ಅಂತ ಆಚೆ ಬಂದಿದ್ದೆ. ಫಾರೆಸ್ಟ್ ಅಂತ ವಿಚಾರ ಕೊಟ್ಟಿದ್ದೀರಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಒಂದು ಪ್ರಶ್ನೆ ಆಲ್ರೆಡಿ ಕೇಳಿದ್ದೀನಿ ನಾನು. ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದೀನಿ. ಕರ್ನಾಟಕದಲ್ಲಿ ಕ್ಲೂ ಏನಾದ್ರೂ ಇದೆಯಾ ಸರ್? ಇಲ್ಲ, ಕ್ಲೂ ಏನು ಕೊಡ್ಲಿಕ್ಕಿಲ್ಲ. ಬಹಳ ಸುಲಭವಾಗಿದೆ, ಇದು ಯೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಇರಬಹುದು ಕಡಿಮೆ ಅಂತ ಹೇಳಿ. ಯಾವ ಜಿಲ್ಲೆ ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ಇರುವಂತದ್ದು? ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆನಾ? ಅಯ್ಯೋ, ಚಿಕ್ಕಮಗಳೂರಲ್ಲಿ ಕಡಿಮೆ ಅಂತ ಹೇಳ್ತಿರಲ್ಲ ನೀವು. ಕೊಡಗು? ಇಲ್ಲ ಇಲ್ಲ ಇಲ್ಲ, ಅಲ್ಲೆಲ್ಲ ಕಡಿಮೆ ಅರಣ್ಯ ಪ್ರದೇಶ ಇದೆಯಾ ಅಂದ್ರೆ? ಅಷ್ಟು ಗೊತ್ತಿಲ್ಲ ಸರ್ ಕಾಡಿನ ಬಗ್ಗೆ. ಮುಂದಿನವ್ರು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ ರೇಣುಕಾ ಅವರೇ. ಧನ್ಯವಾದಗಳು. ನಮಸ್ತೆ, ರಸಪ್ರಶ್ನೆ. ಹಲೋ, ನಮಸ್ಕಾರ, ರಸಪ್ರಶ್ನೆ ಹೇಳಿ, ಯಾರು, ಎಲ್ಲಿಂದ? ಹಲೋ, ನಮಸ್ತೆ ಹೇಳಿ, ಯಾರು, ಎಲ್ಲಿಂದ? ಸರ್, ನಮಸ್ತೆ ಸರ್, ನಾನು ಅಶೋಕ್, ಕೊಮ್ಮನಹಳ್ಳಿಯಿಂದ ಸರ್. ಅಶೋಕ್ ಅವರು ಕೊಮ್ಮನಹಳ್ಳಿಯಿಂದ? ಹೌದು ಸರ್. ಅಶೋಕ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿಸ್ಕೊಂತ ಇದ್ರಾ ಕಾರ್ಯಕ್ರಮನ? ಕೇಳಿಸ್ಕೊಂತ ಇದ್ರಿ. ಈಗ ಒಂದು ಪ್ರಶ್ನೆ ಕೇಳಿದ್ದೀನಿ ನಾನು. ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು ಅಂತ ತಾವೇನಾದ್ರೂ ಉತ್ತರ ಕೊಡ್ಬೋದಾ? ಮಂಡ್ಯ ಇರ್ಬೋದು ಸರ್. ಮಂಡ್ಯ ಜಿಲ್ಲೆ ಅಂತ ಹೇಳ್ತೀರಾ? ಅದು ಕೂಡ ತಪ್ಪಾಗಿದೆ ನಿಮ್ಮ ಉತ್ತರ. ನೋಡೋಣ ಮುಂದಿನವ್ರೇನಾದ್ರೂ ಸರಿಯಾದ ಉತ್ತರ ಕೊಡ್ತಾರ ಅಂತ ಹೇಳಿ. ನಮಸ್ತೆ. ನಮಸ್ತೆ, ರಸಪ್ರಶ್ನೆ. ನಮಸ್ತೆ ಸರ್. ನಮಸ್ತೆ, ಯಾರು, ಎಲ್ಲಿಂದ? ಅಮೃತ. ಮೈಸೂರಿಂದನಾ? ಹೇಳಿ ಅಮೃತ್ ಅವರೇ, ಕೇಳಿಸ್ಕೊಂಡ್ರ ನಮ್ಮ ಪ್ರಶ್ನೆನ ನೀವು? ಕೇಳಿಸ್ಕೊಂಡಿದ್ರ, ಉತ್ತರ ಕೊಡ್ತೀರಾ ಹಾಗಾದ್ರೆ? ಹೇಳಿ ನೋಡೋಣ, ಯಾವ ಜಿಲ್ಲೆನಲ್ಲಿ ಕಡಿಮೆ ಅರಣ್ಯ ಇದೆ ಅಂತ ಹೇಳಿ. ಮೈಸೂರಲ್ಲೇ ಕಡಿಮೆ ಇದೆಯಾ? ಮೈಸೂರು ಇಡೀ ಜಿಲ್ಲೆನಲ್ಲಿ ಕಡಿಮೆ ಅರಣ್ಯ ಇದೆ ಅಂತ ಹೇಳ್ತಿದೀರ? ಇಲ್ವೇ ಇಲ್ವಾ ನಿಮ್ ಮೈಸೂರಲ್ಲಿ ಗಿಡ ಮರಗಳು ಯಾವುದು? ಅರಣ್ಯ ಒಂದೇ ಇರೋದು ಅಂತ ಹೇಳ್ತಿದ್ರ. ಮೈಸೂರು ಕೂಡ ತಪ್ಪಾದ ಉತ್ತರ ಅಮೃತ ಅವ್ರೆ. ನೋಡೋಣ ಮುಂದಿನವ್ರು ಕೇಳೋಣಲ್ವಾ. ಹಲೋ, ನಮಸ್ತೆ, ಯಾರಿದು? ನಾವು ಅರಸೀಕೆರೆ ತಾಲೂಕು ಅಬ್ಬನಘಟ್ಟ ಅಂತ. ಅರಸೀಕೆರೆ ತಾಲೂಕು ಅಬ್ಬನಘಟ್ಟದಿಂದ ಯಾರು? ಚಂದನ ಅಂತ. ಚಂದನ, ಚಂದನ ಅಬ್ಬನಘಟ್ಟ ಅಲ್ಲ ಅದು? ಹೇಳು ಚಂದನ, ಈಗ ಪ್ರಶ್ನೆ ಅರ್ಥ ಆಗಿದೆಯಾ ಮತ್ತನ್ಗೆ? ಕೊಪ್ಪಳ ಜಿಲ್ಲೆ. ಕೊಪ್ಪಳ ಜಿಲ್ಲೆ ಅಂತ ಹೇಳ್ತಿದ್ದೀರ, ಕೊಪ್ಪಳ ಜಿಲ್ಲೆ ತಪ್ಪು. ಚಂದನ ಸರ್, ಮುಂದಿನವ್ರು ಕೇಳೋಣ, ನಿಮ್ಮ ಉತ್ತರ ತಪ್ಪಾಗಿದೆ. ನಮಸ್ತೆ, ರಸಪ್ರಶ್ನೆ. ನಮಸ್ತೆ ಸರ್. ನಮಸ್ತೆ, ಯಾರು, ಎಲ್ಲಿಂದ? ಶರತ್ ಅಂತ ಸರ್, ಹಾಸನಿಂದ. ಶರತ್ ಹಾಸನಿಂದ? ಹೇಳಿ ಶರತ್ ಅವರೇ, ಪ್ರಶ್ನೆ ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡಿದ್ದೀನಿ ಸರ್. ಹೇಳಿ ನಿಮ್ಮ ಉತ್ತರ ಏನು ಸರ್? ಬಳ್ಳಾರಿ ಅನ್ಸುತ್ತೆ ಸರ್. ಬಳ್ಳಾರಿ ಅನ್ಸುತ್ತೆ ನಿಮ್ಗೆ? ಇದಿಲ್ಲ, ಕನ್ಫರ್ಮ್ ಇಲ್ಲ. ಕನ್ಫರ್ಮ್ ಇಲ್ಲ ಸರ್, ಬಳ್ಳಾರಿ. ಶೋರ್ ಇಲ್ಲ, ಬಳ್ಳಾರಿ ಅಂತ ಹೇಳ್ತಾ ಇದ್ರ. ಬಳ್ಳಾರಿ ಕೂಡ ತಪ್ಪಾದ ಉತ್ತರ ಶರತ್ ಅವರೇ. ಓಕೆ ಸರ್. ಓಕೆ, ನೋಡೋಣ ಯಾರು ಮುಂದಿನವ್ರು ಯಾರು ಹೇಳ್ತಾರೆ ಅಂತ ಹೇಳಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ, ರಸಪ್ರಶ್ನೆ. ಸರ್ ನಮಸ್ತೆ, ನಾವು ರೂಪಾ ಕುಮಾರ್, ಕಡವಳಲಿಂದ ಸರ್. ರೂಪಾ ಕುಮಾರ್ ಅವರ ಕಡವಳಿಂದ ಕೇಳಿಸ್ಕೊಂಡ ರೂಪಾ ಅವರೇ. ಹೇಳಿ ಸರ್, ಪ್ರಶ್ನೆ ಕೇಳಿಸ್ಕೊಂಡಿದ್ರ ನೀವು? ಪ್ರಶ್ನೆ ಕೇಳಿಸ್ಕೊಂಡೆ ಸರ್. ಕೋಲಾರ ಇಲ್ಲಾಂದ್ರೆ ಆಂಧ್ರ ಪ್ರದೇಶ ಇರ್ಬೋದು. ಆಂಧ್ರ ಪ್ರದೇಶದವರೆಗೂ ಹೋಗ್ಬೇಡಿ, ನಾನು ಕರ್ನಾಟಕದ ಜಿಲ್ಲೆ ಕೇಳ್ತಾ ಇದ್ದೀನಿ. ಕರ್ನಾಟಕ ಕೋಲಾರ ಇರ್ಬೋದು ಸರ್. ಕೋಲಾರ ಇರ್ಬೋದು ಅನ್ನೋದು ನಿಮ್ಗೆ ಸ? ಕೋಲಾರ ಕೂಡ ತಪ್ಪು. ಅತೀ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರೋ ಕರ್ನಾಟಕದ ಜಿಲ್ಲೆ, ಒಂದು ಜಿಲ್ಲೆ ಆಗಿರುತ್ತದಷ್ಟೇ. ಜಿಲ್ಲೆ ಆಗಿರುತ್ತೆ, ಸಿಟಿನಾರು ಆಗ್ಬೋದು, ನಗರ ಹೆಚ್ಚು ಸಿಟಿ ಅಂತ ಒಳಗೊಂಡಿರೋ ಜಿಲ್ಲೆ ಆಗಿರಬಹುದು. ಗುಲ್ಬರ್ಗಾ? ಗುಲ್ಬರ್ಗಾ ಅಲ್ಲ. ನೋಡೋಣ ಮುಂದಿನವರು ಹೇಳ್ತಾರ ಅಂತ ಹೇಳಿ. ರೂಪ ಅವರೇ ಕರೆ ಮಾಡೋದಕ್ಕೆ ಧನ್ಯವಾದ. ಹೀಗೆ ಧನ್ಯವಾದಗಳು. ನಮಸ್ತೆ ರಸ ಪ್ರಶ್ನೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು ಇಲ್ಲಿಂದ? ಸರ್ ನಮ್ಮ ಹೆಸರು ಅನುಮೇಶ್ ಅಂತ, ಹೊಸಪೇಟೆಯಿಂದ. ಹೇಳಿ, ಎಂತ ತಮ್ಮ ಹೆಸರು ಇನ್ನೊಮ್ಮೆ ಹೇಳಿ. ಅನುಮೇಶ್ ಅಂತ. ಹನುಮೇಶ್ ಅವರೇ, ಹನುಮೇಶ್ ಪ್ರಶ್ನೆ ಕೇಳಿಸ್ಕೊಂಡ್ರೆ? ಹನುಮೇಶ್ ಅವರೇ. ಹಾ, ಕೇಳಿಸ್ಕೊಂಡಿದ್ದೀನಿ. ಹೇಳಿ. ಸರಿಯಾದ ಉತ್ತರ ವಿಜಯಪುರ ಹೇಳ್ತಿದ್ದೀರಾ? ವಿಜಯಪುರನು ಅಲ್ಲ, ವಿಜಯಪುರ ಕಡಿಮೆ ಇದೆ. ಸೆಕೆಂಡ್ ಬೆಂಗಳೂರು ಇದೆ. ಬೆಂಗಳೂರಿನಲ್ಲಿ ಯಾವ್ದು ಹೇಳ್ತೀರಾ? ಇಲ್ಲ, ನಾವು ಓದಿದ ಪ್ರಕಾರನೇ ವಿಜಯಪುರ ಫಸ್ಟ್ ಇದೆ, ಸೆಕೆಂಡ್ ಬೆಂಗಳೂರು ಇದೆ ಸಿಟಿ. ಈಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಅಲ್ಲ, ಬೆಂಗಳೂರು ಸಿಟಿ. ಬೆಂಗಳೂರು ಸಿಟಿ ಫಸ್ಟ್ ಇದೆ ಅಂತ ಅನ್ಕೋತೀನಿ. ವಿಜಯಪುರ ಸೆಕೆಂಡ್ ಇದೆ. ಇಲ್ಲ ಇಲ್ಲ, ವಿಜಯಪುರನೇ ಫಸ್ಟ್ ಇರೋದು. ವಿಜಯಪುರನೇ ಫಸ್ಟ್ ಇದೆ ಅಂತ ಹೇಳ್ತಿದ್ದೀರಾ? ನಾವು ಅದೇ ಸ್ಟಡಿ ಮಾಡ್ತೀವಿ. ಸ್ಟಡಿ ಇದನ್ನ ಇನ್ನೊಂದ್ಸಲ ಪರಿಶೀಲನೆ ಮಾಡೋಣ. ಬೆಂಗಳೂರು ನಗರ ಅಂತ ಹೇಳಿ ನಾವು ಅನ್ಕೊಂಡಿದೀವಿ. ಹೌದಾ? ಬೆಂಗಳೂರು ಸಿಟಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋದು, ಓದ್ತಿದ್ದೀನಲ್ಲ. ವಿಜಯಪುರನೇ. ಹೌದಾ? ಸರಿ ಆಯ್ತು, ಇದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡೋಣ ಪ್ರಶ್ನೆನ. ಧನ್ಯವಾದ ಉತ್ತರ ಹೇಳಿದಕ್ಕೆ. ನಿಮ್ಮ ಹೆಸರು ಹನುಮೇಶ್, ಹನುಮೇಶ್ ಅವರೇ. ಧನ್ಯವಾದ, ಧನ್ಯವಾದಗಳು. ಧನ್ಯವಾದ. ಕೇಳಿದ್ರೆ ನೀವು ಕೇಳ್ತಿದ್ರ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಸ ಪ್ರಶ್ನೆ. ಈಗ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮವನ್ನು ತಗೊಂತೀನಿ, ಒಂದು ಗೀತೆಯನ್ನ ಕೇಳ್ಕೊಂಡು ಬನ್ನಿ. ಚಿರತೆಯ ಒಂಟೆ ಹುಲಿ ಕರಡಿಯ, ಭಯವಿಲ್ಲದೆ ನೀ ನೋಡುವೆ, ಕಣ್ಬನೆಯಲ್ಲೇ ಸೆರೆ ಹಾಕುವೆ. ಮಂಗನಿಂದ ಮಾನವ ಬಂದನೆಂಬ ಸತ್ಯವ ಕಂಡೆದುರಲೆ ನೀ ಕಾಣುವೆ, ಆ ಸೃಷ್ಟಿಗೆ ಕೈ ಮುಗಿಯುವೆ. ಕೇಳಿದರೆ ನೀವು ಕೇಳ್ತಿದ್ದೀರ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಸ ಪ್ರಶ್ನೆ. ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ, ಸಾರಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು ಅಂತೇಳಿ. ಹನುಮೇಶ್ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಜಾಪುರ ಸರಿಯಾದ ಉತ್ತರ. ಎರಡನೇ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರೋದು ಬೆಂಗಳೂರು ನಗರ ಅಂತ ಹೇಳ್ತಾ ಈಗ ನಮ್ಮ ಮುಂದಿನ ಪ್ರಶ್ನೆ ಅತ್ಯಂತ ಸುಲಭದ ಒಂದು ಪ್ರಶ್ನೆ. ಕರ್ನಾಟಕ ರಾಜ್ಯದ ಮರ ಯಾವುದು, ರಾಜ್ಯ ಮರ ಯಾವುದು, ನಮ್ಮ ರಾಜ್ಯದ ರಾಜ್ಯ ಮರ ಯಾವುದು? ತುಂಬಾ ಸುಲಭವಾದಂತ ಪ್ರಶ್ನೆ. ನೋಡೋಣ ಯಾರೆಲ್ಲ ಕೇಳುಗರು ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ. ನಮಸ್ತೆ. ನಮಸ್ತೆ, ಹೇಳಿ. ಹೇಳಿ. ಹಲೋ. ಹೇಳಿ, ಯಾರು? ಹಲೋ, ಹೇಳಿ, ಯಾರು ಎಲ್ಲಿಂದ? ಹಲೋ ಹಲೋ, ಹೇಳಿ, ಯಾರು? ಕಡೂರು ತಾಲೂಕಿಂದ. ಕಡೂರು ತಾಲೂಕಿನ ತಿಮ್ರಾಯಪ್ಪ ಅಂತೇಳಿ. ತಿಮ್ರಾಯಪ್ಪನವರ, ಹೇಳಿ ಈಗ ಪ್ರಶ್ನೆ ಕೇಳಿಸ್ತಾ ನಿಮ್ಗೆ. ಅದೇ ನಮ್ಮ ರಾಜ್ಯದ ಮರ ಯಾವ್ದು ಅಂತ ಕೇಳ್ತಾ ಇದ್ದೀರಾ? ಶ್ರೀಗಂಧ ಇರಬಹುದು ಅಂತ. ಶ್ರೀಗಂಧ ಇರಬಹುದು ಅಂತ ಅನುಮಾನ ಇದೆಯಾ ತಮಗೆ? ಹೌದಾ, ಹೇಳಿ. ಶ್ರೀಗಂಧ ಅನ್ಕೊಳ್ಳೋ ಅಥವಾ ಬೇಡ ಅನ್ಕೊಳ್ಳೋ? ಇಲ್ಲ ಸರ್, ಶ್ರೀಗಂಧನೆ ಅಂತ ನಂದು. ಶ್ರೀಗಂಧನೆ ಅಂತಾನೆ ನಿಮ್ದು? ಸರಿಯಾಗಿದೆ ನಿಮ್ಮ ಉತ್ತರ, ಶ್ರೀಗಂಧ ಮರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಡಿಮೆ, ಕ್ಷಮಿಸಿ, ಕರ್ನಾಟಕ ರಾಜ್ಯದ ರಾಜ್ಯ ಮರ ಬಂದು ಶ್ರೀಗಂಧದ ಮರ, ಸರಿಯಾದ ಉತ್ತರವನ್ನ ಕೊಟ್ಟಿದ್ರ. ಪ್ರಥಮ ಬಾರಿಗೆ ನನಗೆ ಫೋನ್ ಕರೆ ಸಿಕ್ಕಿದೆ ಸರ್, 60 ವರ್ಷಗಳಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ವರ್ಷಗಳಿಂದ? ಎಷ್ಟು ವರ್ಷಗಳಿಂದ ಸರ್? ಭದ್ರಾವತಿ ಸ್ಟೇಷನ್ ಅಂತ ಕೇಳ್ತೀನಿ, ಬಾಜು ಆಕಾಶವಾಣಿ ಪ್ರಿಯ ನಾನು. ಈಗ ಆಕಾಶವಾಣಿ ನಮ್ಗೆ ಸಿಗ್ತಾ ಇಲ್ಲ, ಭದ್ರಾವತಿ ನಿಮ್ಮ ಸ್ಟೇಷನ್ ಕೇಳ್ತಾ ಇದ್ದೀನಿ, ಯಾವಾಗ್ಲೂ ಎಫ್ ಎಂ ಕೇಳ್ತಾ ಇರ್ತೀನಿ. ನನಗೆ 60 ವರ್ಷ ಆಗ್ತಾ ಅವತ್ತಿನಲ್ಲಿ ಕೇಳ್ತೀನಿ ಸರ್, ಕರೆ ಸಿಕ್ಕಿರಲ್ಲ. ನಿಮ್ಗೆ ಇವತ್ತು ಕರೆ ಸಿಕ್ಕಿರೋದ? ಅಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ ನೋಡಿ, ಎಷ್ಟು ಅದೃಷ್ಟವಂತರು ನೀವು. ಇವತ್ತು ಸಿಕ್ಕಿದೆಯಲ್ಲ ಕರೆ, ನಿಮ್ಗೆ ಒಳ್ಳೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರ, ತುಂಬಾ ಖುಷಿ ಆಯ್ತು ಸರ್ ಕೇಳಿಕ್ಕೆ. ಆಯ್ತು, ಧನ್ಯವಾದ, ಕರೆ ಮಾಡಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ರೆ, ಹಾಗಾಗಿ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದ. ಈಗ ನಮ್ಮ ಮುಂದಿನ ಪ್ರಶ್ನೆ ಕೇಳೋಣ. ಕೇಳಗರೆ, ಈಗ ನಮ್ಮ ಮುಂದಿನ ಪ್ರಶ್ನೆ ಬಂದು, ಪ್ರಪಂಚದ ಅತಿ ದೊಡ್ಡ ಕಾಡು ಯಾವುದು? ಮತ್ತೊಮ್ಮೆ ಪ್ರಶ್ನೆ, ಪ್ರಪಂಚದ ಅತ್ಯಂತ ದೊಡ್ಡದಾದಂತಹ ಕಾಡು ಯಾವುದು ಅಂತೇಳಿ ತಾವು ಹೇಳಬೇಕಾಗತ್ತೆ. ನೋಡೋಣ ಈ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ. ನಮಸ್ತೆ, ರಸಪ್ರಶ್ನೆ. ನಮಸ್ತೆ, ರಸಪ್ರಶ್ನೆ. ನಮಸ್ತೆ, ರಸಪ್ರಶ್ನೆ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಹೇಳಿ? ಇಲ್ಲಿಂದ. ಹಲೋ. ಹಾ ಹೇಳಿ, ಯಾರು ಎಲ್ಲಿಂದ? ಸರ್, ಕಿತ್ತೂರು ಹೊಸಕೋಟೆಯಿಂದ ಶಿವಕುಮಾರ್ ಅಂತ ಹೇಳಿ. ಕೆಂಚಮ್ಮನ ಹೊಸಕೋಟೆಯಿಂದ ಶಿವಕುಮಾರ್ ಅವರೇ, ಕೇಳಿಸ್ಕೊಂಡ್ರ ಶಿವಕುಮಾರ್ ಅವರೇ ಪ್ರಶ್ನೆ? ಕೇಳಿಸ್ಕೊಳ್ಳಿ ಸರ್. ಹೇಳಿ ಹೇಳಿ. ನಮ್ಮ ರಾಜ್ಯದ ಅತ್ಯಂತ ದೊಡ್ಡ ಅರಣ್ಯ ಪ್ರದೇಶ ಯಾವುದು? ಇಲ್ಲ ಇಲ್ಲ, ನಾನು ಕೇಳ್ತಿರೋದು ಪ್ರಪಂಚದ ಅತಿ ದೊಡ್ಡ ಕಾಡು ಯಾವುದು ಅಂತ ಕೇಳ್ತಿದ್ದೀನಿ. ಪ್ರಪಂಚದ ಅತಿ ದೊಡ್ಡ ಕಾಡು ಅಂತ ಕೇಳಿದ್ರ? ಪ್ರಪಂಚದ ಅತಿ ದೊಡ್ಡ ಕಾಡು ಯಾವುದು ಅಂತ ಹೇಳಿ ಕೇಳ್ತಿದ್ದೀನಿ ತಮ್ಮನ. ಪ್ರಪಂಚದಲ್ಲಿ ಅತ್ಯಂತ ಕಾಡು ಮಾನ್ಸೂನ್ ಮುಂದಿನ ಅಮೆಜಾನ್ ಕಾಡು ಸರ್. ಹಾ ಸರಿಯಾಗಿ, ಅಮೆಜಾನ್ ಸರ್. ಯಾವ ಕಾಡು? ಅಮೆಜಾನ್ ಸರ್. ಅಮೆಜಾನ್ ಕಾಡು. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಆಯ್ತಾಯ್ತು, ಸರಿಯಾದ ಉತ್ತರ ಈಗ ಕೇಳಿದ್ರೆ ಅಮೆಜಾನ್. ನಾವು ನಿಮ್ಮ ಆಕಾಶವಾಣಿಯ ಪ್ರಿಯರು ಸರ್. ಖಂಡಿತ ಖಂಡಿತ ಖಂಡಿತ. ಕೆಂಚಮ್ಮನಹೊಸಕೋಟೆಯಿಂದ ಮತ್ತೆ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಪ್ರತಿನಿತ್ಯ ತಪ್ಪದೇ ನೋಡ್ತೀವಿ ಸರ್, ಕೇಳ್ತೀವಿ ಸರ್. ಹೌದೌದು, ಕೇಳಿ ಕೇಳಿ, ಹೀಗೆ ಕೇಳ್ತಾ ಇರಿ, ಸಂತೋಷ. ಈಗ ನಮ್ಮ ಮುಂದಿನ ಪ್ರಶ್ನೆಯನ್ನು ಕೇಳೋಣ. ಕೊನೆ, ಧನ್ಯವಾದಗಳು. ಕೇಳಿದ್ರೆ ಇಂದಿನ ಕೊನೆಯ ಕೇಳಿದ್ರೆ ಈಗ ಕೊನೆಯ ಒಂದು ಪ್ರಶ್ನೆ ಕೇಳ್ತಿದ್ದೀನಿ. ಕಾಡುಗಳಿಂದ ಸಹಜವಾಗಿ ಈ ಕಾಡುಗಳಿದ್ರೆ ಹೆಚ್ಚು ಮಳೆ ಬರುತ್ತೆ, ಹಾಗಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು ಅಂತ ಹೇಳಿ ಕೇಳ್ತಿದ್ದೀನಿ. ಇತ್ತೀಚೆಗೆ ಇದು ದಾಖಲಾಗಿರ್ತಕ್ಕಂಥ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ನೋಡೋಣ ನಮ್ಮ ಕೇಳುಗರು ಉತ್ತರವನ್ನು ಕೊಡ್ತಾರೆ ಅಂತೇಳಿ. ನಮಸ್ತೆ, ರಸಪ್ರಶ್ನೆ ಹೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ, ಯಾರು ಎಲ್ಲಿಂದ? ಮಹೇಶ್ ಹೊಸೂರು, ಶಿಕಾಪುರ ಸರ್. ಹೇಳಿ ಮಹೇಶ್ ಅವರೇ, ಕೇಳಿಸ್ಕೊಂಡ್ರ ಪ್ರಶ್ನೆ? ಇಲ್ಲ ಸರ್, ಇನ್ನೊಂದ್ಸರಿ ಹೇಳಿ ಸರ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಆಗುಂಬೆ ಸರ್. ಆಗುಂಬೆ, ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆ ಆಗುಂಬೆ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ, ಧನ್ಯವಾದಗಳು, ಅಭಿನಂದನೆಗಳು. ಧನ್ಯವಾದಗಳು. ಕೇಳಿದ್ರೆ ಇದುವರೆಗೂ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆಯಲ್ಲಿ ಕಾಡಿಗೆ ಸಂಬಂಧಪಟ್ಟಂತಹ ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು. ನಮ್ಮ ಕೇಳುಗರೆಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಆಲಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವನ್ನು ಕೊಟ್ಟಿದ್ದಾರೆ ನಮ್ಮ ಆರ್ ಕೆ ಲೋಕೇಶ್ ಅವರು, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರ. ಕೇಳಿದರೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ನೀವು ಕೇಳ್ತೀರಾ 6:10 ಗೀತಸುಧಾ, 6:30 ವಿಜ್ಞಾನದ ಮುನ್ನಡೆ, 6:51 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ನೋ ಆಲ್ಗಿ ಫೋಲಿಯಾ ಸ್ಪ್ರೇ. ಈ ಕುರಿತು ಕೇಳಿ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬೆಳೆಗಳ ಉತ್ಪಾದನೆಯಲ್ಲಿ ನೋ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಕಾರ್ಯಕ್ರಮ. ಪ್ರಾಯೋಜಕರು ನೋ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಇನ್ನು 7:00 ಕೇಳಿ ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ವಿಷಯ ಕನ್ನಡವೆಂದರೆ ಬರೀ ನುಡಿಯಲ್ಲ. ಪ್ರಸ್ತುತಪಡಿಸುವವರು ರಾಯಚೂರಿನ ಟ್ಯಾಗೋರ್ ಶಿಕ್ಷಣ ಸಂಸ್ಥೆಯ ಎಸ್ಆರ್ಕೆ ಬಿಎಡ್ ಕಾಲೇಜಿನ ವಿದ್ಯಾರ್ಥಿ ನರಸರೆಡ್ಡಿ. ಇನ್ನು 8:00 ಕನಸಿಗೆ ರೆಕ್ಕೆ ಕಟ್ಟೋಣ, ರೂಪಕ, ರಚನೆ ಮತ್ತು ಪ್ರಸ್ತುತಿ ಕೆಎಲ್ ರಾಜೇಶ್ವರಿ. ಇನ್ನು 8:30 ಮತ್ತು 9:15 ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತೀರಾ. 9:30 ರವಿವಾಸರಿಯ ಸಂಗೀತ ಸಭಾ, ಯುಪಿ ರಾಜು ಮತ್ತು ಯು ನಾಗಮಣಿ ಇವರಿಂದ. ಇನ್ನು ನಾಳೆ ಬೆಳಿಗ್ಗೆ 6:10 ಚಿಂತನ, ಡಾ ಎಂಎಸ್ ಮೂರ್ತಿ ಅವರಿಂದ. 6:15 ಸ್ತುತಿ ಮಲ್ಲಿಕ. 6:45 ರೈತರಿಗೆ ಸಲಹೆ. 6:50 ಕೇಳಿ ಭಾವಗೀತೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. 7:25 ಭಾವಗೀತೆಯ ಪ್ರಸಾರ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಬೆಂಗಳೂರು. ಇನ್ನು 7:50 ಸವಿಗಾನ. 8:30 ಕೇಳಿ ಒಗಟು ಜಿಗುಟು, ನೇರ ಫೋನ್ ಇನ್ ಕಾರ್ಯಕ್ರಮ. 9:00 ವಿಶೇಷ ಕಾರ್ಯಕ್ರಮ ಸರಣಿ ಕನ್ನಡ ಕಜ್ಜಾಯ. ಇನ್ನು 9:05 ಮಕ್ಕಳ ದಿನಾಚರಣೆ ಕುರಿತು ಕಾರ್ಯಕ್ರಮ ಭವಿಷ್ಯ ಭಾರತ. ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ಕಾರ್ಯಕ್ರಮ ಹೆಬ್ಬಾಳದ ಕೇಂದ್ರೀಯ ವಿದ್ಯಾಲಯದ ಮಕ್ಕಳಿಂದ. ಇನ್ನು 9:30 ಭಾವಗೀತೆಗಳನ್ನು ಕೇಳ್ತೀರಾ. 9:45 ಕನ್ನಡದಲ್ಲಿ ಭಾಷಣ. ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯಿಂದ